ಗಂಟೆ 5:37 ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಂಧುವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನೀವು ತೋಟಗಾರಿಕಾ ಬೆಳೆಗಳ ಬಗ್ಗೆ ವಿಚಾರಗಳನ್ನು ತಿಳಿಸುವ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ ಕೇಳುವಿರಿ. ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟುಗಳಿಕೆ. ತೋಟಗಾರಿಕಾ ಬೆಳೆಗಳ ತಾಕತ್ತು, ತೋಟಗಾರಿಕಾ ಬೆಳೆಗಳ ತಾಕತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ಇಲ್ಲಿದೆ ವೈವಿಧ್ಯತೆಯ ಜಗತ್ತು, ನೋಡಿ ಇಳುವರಿಯ ಸಂಪತ್ತು, ನೋಡಿ ಇಳುವರಿಯ ಸಂಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು, ಮಾಯವಾಗುತ್ತೆ ರೈತನ ವಿಪತ್ತು. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ಕೇಳಿಗರೆ, ಬೋರ್ಡೋ ದ್ರಾವಣವನ್ನ ಮಲೆನಾಡು ಪ್ರದೇಶಗಳಲ್ಲಂತೂ ಕಾಫಿ ಬೆಳೆಗಾರರು, ಕಾಳುಮೆಣಸ್ ಬೆಳೆಯೋರು ಉಪಯೋಗಿಸ್ಕೊಂಡೇ ಉಪಯೋಗಿಸ್ಕೊಳ್ತಾರೆ. ಇತರೆ ಬೆಳೆಗಳಲ್ಲೂ ಬೋರ್ಡೋ ದ್ರಾವಣ ಬಳಕೆ ಆಗುತ್ತೆ. ಇವತ್ತು ಬೋರ್ಡೋ ದ್ರಾವಣದ ಉಗಮ, ಅದರ ಹಿನ್ನೆಲೆ ಮತ್ತು ಅದನ್ನ ಹೇಗೆ ತಯಾರಿಸಿಕೊಳ್ಳೋದು, ಅದರ ಪರಿಣಾಮ, ಅದರ ಇತಿಮಿತಿ, ಹೀಗೆ ವಿಸ್ತೃತವಾದ ವಿವರಗಳನ್ನ ಪ್ರಸಾರ ಮಾಡ್ತಿದ್ದೀವಿ. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು ನಮ್ಮ ಜೊತೆಗೆ ಈ ಕುರಿತಂತೆ ಮಾತನಾಡ್ತಿದ್ದಾರೆ. ಡಾಕ್ಟ್ರೆ, ಪ್ರಸ್ತಾಪ ಮಾಡಿ, ಬೋಡೋ ದ್ರಾವಣದ ಹಿನ್ನೆಲೆಯಿಂದ ಹಿಡಿದು ಅದರ ಇತಿಹಾಸ ಎಲ್ಲದನ್ನು ಹೇಳ್ತಾ ಹೋಗಿ ಮಾತಾಡ್ತಾ ಹೋಗೋಣ. ನಮಸ್ಕಾರ ಎಲ್ಲ ಮಡಿಕೇರಿ ಆಕಾಶವಾಣಿ ಶ್ರೋತೃಗಳೇ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಮಳೆಗಾಲ ಬಂತು ಅಂತ ಅನ್ಕೊಂಡ್ರೆ ಕಾಳು ಮೆಣಸಿಗೆ ಸಿಂಪರಣೆ ಮಾಡ್ಬೇಕು, ಅಡಿಕೆಗೆ ಸಿಂಪರಣೆ ಮಾಡ್ಬೇಕು, ಶುಂಠಿಗೆ ಸಿಂಪರಣೆ ಮಾಡ್ಬೇಕು, ಕೊಳೆ ರೋಗ ಅಂತ ಹೇಳ್ತೇವೆ. ಇದಕ್ಕೆ ರಾಮಬಾಣದ ಔಷಧಿಯಾಗಿ ನೂರಾರು ವರ್ಷಗಳ ಒಂದು ಇತಿಹಾಸ ಇರತಕ್ಕಂತಹ ಒಂದು ಶಿಲೀಂಧ್ರ ನಾಶಕ ಅಂತ ಹೇಳಿದ್ರೆ ಈ ಬೋರ್ಡೋ ದ್ರಾವಣ. 1885 ಈ ಒಂದು ಶಿಲೀಂಧ್ರ ನಾಶಕವನ್ನ ಪ್ರಯೋಗ ಮಾಡಿದ್ರು, ಅದರಲ್ಲಿ ಯಶಸ್ವಿಯಾದ್ರು ಕೂಡ. ಮುಖ್ಯವಾಗಿ ಈ ಒಂದು ಫೈಟಾಪ್ತರ ಅಂತ ನಾವೇನು ಹೇಳ್ತೇವೆ, ಆ ಫೈಟಾಪ್ತರ ಬಾಧೆಗೊಳಗಾಗತಕ್ಕಂತಹ ಇತರೆ ಬೆಳೆಗಳಾದಂತಹ ನಮ್ಮ ತೆಂಗಿನಲ್ಲಿ ಕೊಳೆ ರೋಗ ಆಗಿರ್ಬೋದು, ಅಡಿಕೆಯಲ್ಲಿ ಕೊಳೆ ರೋಗ ಆಗಿರ್ಬೋದು, ಕಾಳು ಮೆಣಸಿನಲ್ಲಿ ಕೊಳೆ ರೋಗ ಆಗಿರ್ಬೋದು, ಹಾಗೆ ಕೊಕ್ಕೋ ಬೆಳೆಯಲ್ಲಿ ರೋಗ ಆಗಿರ್ಬೋದು, ಮತ್ತೆ ಶುಂಠಿಯಲ್ಲಿ ಬರ್ತಕ್ಕಂತಹ ಕೊಳೆ ರೋಗ, ಈ ಶಿಲೀಂಧ್ರ ನಾಶಕವನ್ನ ಉಪಯೋಗಿಸ್ಕೊಂಡು ಸುಮಾರು ಈಗ 120 to 125 ವರ್ಷ ಆಗ್ತಾ ಬಂದಿದೆ. ಅಲ್ಲಿಯಿಂದ ಇಲ್ಲಿಯವರೆಗೂ ಕೂಡ ಇಂದೂ ಕೂಡ ನಾವು ಈ ಬೋರ್ಡೋ ದ್ರಾವಣವನ್ನ ನಾವು ಉಪಯೋಗಿಸ್ಕೊಳ್ತಾ ಬರ್ತಾ ಇದ್ದೇವೆ. ಬಹಳ ಸರಳವಾಗಿರುತ್ತೆ, ಅಷ್ಟೇ ಪರಿಣಾಮಕಾರಿಯಾಗೂ ಇರುತ್ತೆ, ಸುಲಭವಾಗಿ ನಮ್ಮ ರೈತ ಬಾಂಧವರು ಕೂಡ ತಯಾರಿಸ್ಕೋಬಹುದು. ಈ ಒಂದು ಬೋರ್ಡೋ ದ್ರಾವಣ ಮೊದಲು ದ್ರಾಕ್ಷಿಯಲ್ಲಿ ಕಂಡು ಬಂದಿದ್ದ ಈ ಬೂಜು ರೋಗ ಅಥವಾ ಡೌನಿ ಮಿಲ್ಡ್ ರೋಗವನ್ನ ಹತೋಟಿ ಮಾಡಲಿಕ್ಕೆ ಸೃಷ್ಟಿಯಾಯ್ತು. ಈಗ ಯಾವ್ಯಾವ ಬೆಳೆಗಳಲ್ಲಿ ಬಳಕೆ ಆಗ್ತಾ ಇದೆ ಅಂತ ಹೇಳ್ತೀರಿ? ಈಗ ಕಾಳು ಮೆಣಸಿನ ಕೊಳೆ ರೋಗಕ್ಕೆ, ಹಾಗೆ ಅಡಿಕೆಯಲ್ಲಿ ಬರ್ತಕ್ಕಂತಹ ಕೊಳೆ ರೋಗ, ಶುಂಠಿಯಲ್ಲಿ ಬರ್ತಕ್ಕಂತಹ ಕೊಳೆ ರೋಗ, ಮತ್ತೆ ಕೊಕ್ಕೋ ಬೆಳೆಯಲ್ಲಿ ಬರ್ತಕ್ಕಂತಹ ಕೊಳೆ ರೋಗ, ಹಾಗೆ ಕಿತ್ತಳೆ ಬೆಳೆಯಲ್ಲಿ ಬರ್ತಕ್ಕಂತಹ ಕೊಂಬೆ ಒಣಗತಕ್ಕಂಥದ್ದು, ಕೊಳತು ಹೋಗ್ತಕ್ಕಂಥದ್ದು, ಇವಕ್ಕೆಲ್ಲವೂ ಕೂಡ ಇಂದು ಒಂದು ರಾಮಬಾಣ ಶಿಲೀಂಧ್ರ ನಾಶಕ ಅಂತ ಹೇಳಿದ್ರೆ ಬೋರ್ಡೋ ದ್ರಾವಣ. ಹಾಗೆ ತರಕಾರಿಗಳಲ್ಲೂ ಇದನ್ನ ಬಳಕೆ ಮಾಡ್ಕೊಳ್ಬಹುದಾ ಶಿಲೀಂಧ್ರ ರೋಗವನ್ನ ಹತೋಟಿ ಮಾಡ್ಲಿಕ್ಕೆ? ಖಂಡಿತವಾಗ್ಲು, ಯಾಕೆಂದ್ರೆ ಇದು ಒಂದು ಸಾವಯವ ಕೃಷಿಗೂ ಕೂಡ ತುಂಬಾ ಹತ್ತಿರವಾಗಿರ್ತಕ್ಕಂತಹ ಶಿಲೀಂಧ್ರ ನಾಶಕ. ಬೋರ್ಡೋ ದ್ರಾವಣ ಅಂತಂದ್ರೆ ಎಷ್ಟೋ ಜನ ಬಹಳ ಸುಲಭವಾಗಿ ಹೇಳ್ತಾರೆ, ನೀರಿನ ಜೊತೆಗೆ ಸುಣ್ಣ ಮೈಲ್ತುತ್ತ ಹಾಕಿ ಬೆರೆಸಿ ಸಿಂಪರಣೆ ಮಾಡೋದಂತ. ಆದ್ರೆ ಇದನ್ನ ಕ್ರಮವರಿತು ಮಾಡಬೇಕು, ಈ ಬಗ್ಗೆ ಹೇಳಿ. ಬೋರ್ಡೋ ದ್ರಾವಣದ ಗುಣಮಟ್ಟ ಮತ್ತೆ ಅದರ ಒಂದು ಉಪಯೋಗ ಖಾತ್ರಿ ಆಗ್ಬೇಕು ಅಂದ್ರೆ ನಾವು ಸರಿಯಾಗಿರ್ತಕ್ಕಂತ ಸಾಮಗ್ರಿಗಳನ್ನ ಆಯ್ಕೆ ಮಾಡ್ಕೋಬೇಕು, ಗುಣಮಟ್ಟದಿಂದ ಇರಬೇಕು, ಹಾಗೂ ಸರಿಯಾದ ವಿಧಾನದಿಂದ ಅದನ್ನ ತಯಾರಿಸಿಕೊಂಡು ನಾವು ಚೆನ್ನಾಗಿ ಮಿಸ್ಟ್ ಆಕಾರದಲ್ಲಿ ಸಿಂಪರಣೆ ಮಾಡಿದಾದ್ರೆ ಮಾತ್ರ ಇದರ ಒಂದು ಉಪಯೋಗ ಪ್ರಯೋಜನವನ್ನ ನಾವು ಪಡ್ಕೋಬಹುದು. ಹಾಗಾದ್ರೆ ಏನೆಲ್ಲ ನಮ್ಗೆ ಬೇಕಾಗುತ್ತೆ, ಅದನ್ನ ಹೇಗೆ ತಯಾರಿ ಮಾಡ್ಕೋಬಹುದು, ಅದ್ರ ಬಗ್ಗೆ ನಾವು ಒಂದು ಮುನ್ನೋಟ ನೋಡೋದಾದ್ರೆ ನಮ್ಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಮೂರು ಪದಾರ್ಥಗಳು. ಒಂದು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಮೈಲು ತುತ್ತ, ಹಾಗೇನೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಸುಣ್ಣ ಮತ್ತೆ ನೀರು. ಇವುಗಳ ಮಿಶ್ರಣನೇ ಬೋರ್ಡೋ ದ್ರಾವಣ ಅಂತ ಹೇಳುವಂಥದ್ದು. ಹೌದು, ನಾವು ಒಂದು ಕೆಜಿಯಷ್ಟು ಮೈಲು ತುತ್ತವನ್ನ 10 ಲೀಟರ್ ನೀರಿನಲ್ಲಿ ಒಂದು ಪ್ಲಾಸ್ಟಿಕ್ ಬಕೆಟ್ ನಲ್ಲಿ ಕರಗಿಸ್ಕೋಬೇಕಾಗತ್ತೆ. ಅದೇ ಪ್ರಮಾಣದಲ್ಲಿ ಇನ್ನೊಂದು ಬಕೆಟ್ 10 ಲೀಟರ್ ನೀರಿನಲ್ಲಿ ಸುಣ್ಣವನ್ನ ಕರಗಿಸ್ಕೋಬೇಕಾಗತ್ತ. ಸುಮಾರು 100 ಲೀಟರ್ ನೀರು ಇರ್ತಕ್ಕಂಥದ್ಕೆ 80 ಲೀಟರ್ ನೀರನ್ನ ಹಾಕಿರ್ಬೇಕು. ಮೊದಲು ನಾವು ಸುಣ್ಣದ ಕರಗಿಸಿರ್ತಕ್ಕಂತ ನೀರನ್ನ 10 ಲೀಟರ್ನ ಒಂದು 8-9 ಲೀಟರ್ನಷ್ಟು ಉಯ್ಬೇಕು. ಕೋಲಿನಿಂದ ಚೆನ್ನಾಗಿ ಅದನ್ನ ಕಲಸಬೇಕು. ಹಾಗೇನೆ ಇದು ಉಳಿದಿರ್ತಕ್ಕಂತ 10 ಲೀಟರ್ ಏನು ಕಾಪರ್ ಸಲ್ಫೈಟ್ ಅಥವಾ ಮೈಲು ತುತ್ತ ಅಂತ ಹೇಳ್ತೇವೆ, ಅದನ್ನು ಕೂಡ 10 ಲೀಟರ್ ಅನ್ನು ಸಂಪೂರ್ಣವಾಗಿ ಈ 80 ಲೀಟರ್ ವರೆಗೂ ಉಯ್ಬೇಕು. ಸೊ ಆಮೇಲೆ ಚೆನ್ನಾಗಿ ಇನ್ನೊಂದ್ಸಲ ಚೆನ್ನಾಗಿ ಕಲಸಿ ಒಂದು ಕೋಲಿನಿಂದ ಇಲ್ಲಿಗೆ ನಮ್ಗೆ ಹೇಗೆ ದ್ರಾವಣ ಮಾಡ್ಕೊಂಡಿನದು ಆಯ್ತು, ಇದು ಮುಖ್ಯ ಅಲ್ಲ. ಈ ಮಾಡ್ಕೊಂಡಂತಹ ದ್ರಾವಣ ರಸಸಾರ ಅದ್ರದ್ದು ತಟಸ್ಥವಾಗಿರ್ಬೇಕು. ತಟಸ್ಥ ಅಂತ ಹೇಳಿದ್ರೆ ಅದ್ರದ್ದು pH 7 ಆಗಿರ್ಬೇಕು. ಹಾಗಾದ್ರೆ ನಾವು ಸ್ಥಳೀಯ ಮಟ್ಟದಲ್ಲಿ ಹೇಗೆ ನಾವು pH ಅನ್ನ ಅಥವಾ ರಸಸಾರವನ್ನ ಚೆಕ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ತುಂಬಾ ಸುಲಭವಾಗಿ ನಾವು ತೋಟದಲ್ಲಿ ಇರ್ತೇವೆ, ಹೊಲದಲ್ಲಿ ಇರ್ತೇವೆ, ನಮ್ಮ ಜೊತೆ ಒಂದು ಚೆನ್ನಾಗಿ ಅರಿತವಾಗಿರ್ತಕ್ಕಂತಹ ಒಂದು ಕುಡುಗೋಲು ಇರುತ್ತೆ, ಅದನ್ನ ಇನ್ನೂ ಚೆನ್ನಾಗಿ ಶಾರ್ಪ್ ಮಾಡಿಕೊಂಡು ಅದನ್ನ ನಾವು ತಯಾರು ಮಾಡ್ಕೊಂತ ದ್ರಾವಣದಲ್ಲಿ ಅಜ್ಜಿ ಮತ್ತೆ ತೆಗೆದಾಗ ಅದರ ಮೇಲೆ ಯಾವುದೇ ಕೆಂಪು ಅಥವಾ ಕಂದು ಮಿಶ್ರಿತ ಚುಕ್ಕೆಗಳು ಇರಬಾರದು. ಇದೇ ಅಂತ ಹೇಳಿದ್ರೆ ನಾವು ಮಾಡಿರ್ತಕ್ಕಂತಹ ದ್ರಾವಣ ಉಳಿಯಾಗಿದೆ, ಅದು ಸರಿಯಾದ ದ್ರಾವಣ ಅಲ್ಲ. ಅಥವಾ ಈಗ ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ಮನೆಗೆ ಹತ್ರವಾಗಿರ್ತಕ್ಕಂತ ಇದ್ರೆ ಹರಿತವಾದಂತಹ ಚಾಕುವನ್ನ ಈ ದ್ರಾವಣದಲ್ಲಿ ಹೆಜ್ಜೆ ತೆಗೆದಾಗ ಅದೇ ರೀತಿಯಲ್ಲಿ ಕೆಂಪು ಅಥವಾ ಕಂದು ಚುಕ್ಕೆಗಳು ಅದ್ರ ಮೇಲೆ ಏನಾದ್ರೂ ಮೂಡಿದ್ರೆ ಅಂತ ದ್ರಾವಣ ಸರಿ ಇಲ್ಲ. ಅಂದ್ರೆ ಕಬ್ಬಿಣದ ಚಾಕನ? ಕಬ್ಬಿಣದ್ದು, ಸ್ಟೀಲ್ ಚಾಕ್ ಅಲ್ಲ. ಅಲ್ಲ, ತಾವು ಹೇಳ್ತಾ ಇದ್ರಿ ಮೊದಲು ಹೇಳಿದ್ದು 10 ಲೀಟರ್ ನೀರಿನೊಂದಿಗೆ ಹಾಕಿದ ಸುಣ್ಣದ ದ್ರಾವಣವನ್ನ 8 ಲೀಟರ್ ಹಾಕಿ ಇನ್ನು ಸ್ವಲ್ಪ ಉಳಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರಲ್ವಾ? ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ ನಮಗೆ ಈಗ 1% ಬೋರ್ಡೋ ಮಿಶ್ರಣ ತಯಾರಿಕೆ ಮಾಡಬೇಕು. 100 ಲೀಟರ್ ಒಟ್ಟು 100 ಲೀಟರ್ ಆಗ್ಬೇಕು ನಾವು ಮಾಡ್ಕೊಂಡಿರ್ತಕ್ಕಂತ ದ್ರಾವಣ. ಅದಕ್ಕೆ ನಾವು 10 ಲೀಟರ್ ನಲ್ಲಿ ಕಾಪರ್ ಸಲ್ಫೈಟ್, ಇನ್ನ 10 ಲೀಟರ್ ನಲ್ಲಿ ಸುಣ್ಣವನ್ನ ಕರಗಿಸ್ಕೋಬೇಕು. ಸೊ ಇನ್ನ ಉಳಿದಿರ್ತಕ್ಕಂಥ 80 ಲೀಟರ್ಗೆ ಫಸ್ಟ್ 8 ಲೀಟರ್ನಷ್ಟು ಸುಣ್ಣವನ್ನ ಹಾಕ್ಬೇಕು, 10 ಲೀಟರ್ನಷ್ಟು ಕಾಪರ್ ಸಲ್ಫೇಟ್ ಅನ್ನ ಹಾಕ್ಬೇಕು. ಆಮೇಲೆ ನಾವು ಅದರಲ್ಲಿ ನಾವು pH ಅನ್ನ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿದಾಗ ನಮಗೆ ಅದು ಉಳಿ ಇದೆ ಅಂದ್ರೆ pH 7 ಕಡಿಮೆ ಇದೆ ಅಂತ ಆದ್ರೆ ಇನ್ನು ಉಳಿದಿರ್ತಕ್ಕಂತ 2 ಲೀಟರ್ ಸುಣ್ಣ ಇದ್ದ ನೀರು ಇರುತ್ತೆ, ಅದನ್ನ ಒಂದು ಸ್ವಲ್ಪ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕೋಲ್ನಿಂದ ತಿರುಗಿಸಿ ಮತ್ತೆ pH ಅನ್ನ ಟೆಸ್ಟ್ ಮಾಡ್ಬೇಕು. ಸೊ ಆವಾಗ ಅದು 7 ತೋರಿಸಿದ್ರೆ ಅಲ್ಲಿಗೆ ನಿಲ್ಸಿ ಇನ್ನು ಉಳಿದಿರ್ತಕ್ಕಂಥದ್ಕೆ ನಾವು ಸಿಂಪರಣೆಯನ್ನ ಉಪಯೋಗಿಸ್ಕೋಬಹುದು. ಸೊ ಈ ರೀತಿ ಮಾಡೋದ್ರಿಂದ ನಾವು ಸರಿಯಾಗಿ ನಿಖರವಾಗಿ ಬೋರ್ಡ ದ್ರಾವಣವನ್ನು ತಯಾರಿಸ್ಕೋಬಹುದು. ಹಾಗೂ ಹೆಚ್ಚಾಗಿ ನಾವೇನಾದ್ರೂ ಸುಣ್ಣವನ್ನ ಸಂಪೂರ್ಣವಾಗಿ ಹಾಕಿದಾಗ ಈ ಒಂದು ದ್ರಾವಣ ಒಂದು ರಸಸಾರ 7 ದಾಟಿ 8-9 ಹೋಗ್ಬಿಟ್ರೆ ಈ ಶಿಲೀಂಧ್ರ ನಾಶಕದ ಪರಿಣಾಮಕಾರಿ ರಿಸಲ್ಟ್ ನಮ್ಗೆ ಸಿಗೋದಿಲ್ಲ. ಹಾಗೇನೆ 7 ಕಡಿಮೆ ಆಗ್ಬಿಟ್ರೆ ಅಲ್ಲೂ ಕೂಡ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಟಾಕ್ಸಿಸಿಟಿ ಅಂತ ಹೇಳ್ತೇವೆ. ಹೌದು, ಗಿಡದ ಮೇಲೆ ದುಷ್ಪರಿಣಾಮವನ್ನು ಕೂಡ ಬೀರೋ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ಎಲೆ ಸುಟ್ಟೋಗೆ ಆಗೋದು, ಕೆಲವು ರೈತರು ಹೇಳ್ತಾರೆ ನಾವು ಸ್ಪ್ರೇ ಮಾಡಿದ್ರೆ ಇದ್ದಕ್ಕಿದ್ದಾಗ ಗಿಡಗಳು ಯಾಕೋ ಉಡಗ್ತಾ ಇದೆ, ಎಲೆಗಳ ಮೇಲೆಲ್ಲ ಸ್ಪಾಟ್ಸ್ ಗಳು ಬರ್ತಾ ಇದೆ, ಮಡಿಚ್ಕೊಂಡಂಗ ಆಗಿದೆ ಅಂತ ಹೇಳಿದ್ರೆ ಆ ದ್ರಾವಣನ ತಯಾರು ಮಾಡಿಕೊಂಡಿರೋದೇ ಸರಿಯಾಗಿರೋದಿಲ್ಲ, ಅದರ ದುಷ್ಪರಿಣಾಮವನ್ನ ನಾವು ನೋಡ್ಬೇಕಾಗತ್ತೆ. ಹೌದು, ಈಗ ಸುಣ್ಣ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಸಿಗುತ್ತೆ, ಪುಡಿ ರೂಪದಲ್ಲಿ, ಕಲ್ಲಿನ ರೂಪದಲ್ಲಿ, ಮತ್ತೆ ಅದರಲ್ಲಿ ರಾಸಾಯನಿಕದ ಸಂಯೋಜನೆ ಬೇರೆ ಬೇರೆ ಇರುತ್ತೆ. ಎಂತ ಸುಣ್ಣವನ್ನ ಉಪಯೋಗಿಸ್ಕೊಳ್ಬೇಕು, ಮತ್ತೆ ಅದನ್ನೇನಾದ್ರೂ ಒಂದ್ ಚೀಲದಲ್ಲಿ ಹಾಕಿ ಕರಗಿಸ್ಬೇಕಾ, ನೇರವಾಗಿ ಬಕೆಟ್ ಗೆ ಹಾಕಿ ಕರಗಿಸ್ಬೋದಾ, ಇದ್ರ ಬಗ್ಗೆ ಹೇಳಿ. ಒಳ್ಳೆ ಪ್ರಶ್ನೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸುಣ್ಣ ನಮಗೆ ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ, ಹೈಡ್ರೇಟೆಡ್ ಲೈಮ್ ಅಂತ ಸಿಗುತ್ತೆ, ಅಥವಾ ಸ್ಲೇಕ್ ಲೈಮ್ ಅಂತ ಹೇಳ್ತೀವಿ. ಸೊ ಇದಾದ್ರೆ ನಮಗೆ 1% ಬೋರ್ಡೋ ದ್ರಾವಣ ಮಾಡ್ಕೊಳ್ಲಿಕ್ಕೆ ಗುಣಮಟ್ಟ ಚೆನ್ನಾಗಿದ್ರೆ 1/2 kg ಅಷ್ಟೇ ಕಾಪರ್ ಸಲ್ಫೇಟ್ ಸುಣ್ಣ ಸಾಕು. ಅದೇ ರೀತಿ ನಮ್ಗೆ ಇನ್ನೊಂದು ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಸಿಗುತ್ತೆ, ಅದಕ್ಕೆ ನಾವು ಕ್ವಿಕ್ ಲೈಮ್ ಅಥವಾ ಬರ್ನ್ ಲೈಮ್ ಅಂತ ಹೇಳ್ತೀವಿ, ಸುಟ್ಟ ಸುಣ್ಣ. ಸೊ ಇದಾದ್ರೆ ನಮ್ಗೆ 1/4 kg ಅಷ್ಟೇ ಸಾಕಾಗುತ್ತೆ 1% ಶೇಕ್ ನಾವು ಮಾಡ್ಕೊಳ್ಳೋದಾದ್ರೆ. ಓಕೆ, ನಾವು ಇಲ್ಲಿ ನಮ್ಗೆ ಉಳಿತಾಯನೂ ಕೂಡ ಮತ್ತೆ ಸರಿಯಾಗೂ ಕೂಡ ನಾವು ದ್ರಾವಣವನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅದನ್ನ ಬಕೆಟ್ ಗೆ ನೇರವಾಗಿ ಹಾಕಿ ಕರಗಿಸ್ಬೇಕಾ, ಅಥವಾ ಏನಾದ್ರೂ ಒಂದು ಬಟ್ಟೆ ಚೀಲದಲ್ಲಿ ಅಥವಾ ಗೋಣಿ ಚೀಲದಲ್ಲಿ ಹಾಕಿ ಕರಗಿಸ್ಬೇಕಾ, ಏನಂತೀರಿ? ಇತ್ತೀಚೆಗೆ ಏನಾಗಿದೆ ಅಂದ್ರೆ, ನಮ್ಗೆ ಸಿಕ್ತಕ್ಕಂಥ ಕಾಪರ್ ಸಲ್ಫೇಟ್ ಆಗಿರ್ಬೋದು ಅಥವಾ ಸುಣ್ಣ ಆಗಿರ್ಬೋದು, ಇವು ಡಿಸಾಲ್ವಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ, ಬೇಗ ಕರಗುತ್ತವೆ. ಇವೆಲ್ಲ ಮೊದಲೆಲ್ಲ ಕಲ್ಲಿನ ರೀತಿನಲ್ಲಿ ಇರ್ತಿತ್ತು ಕಾಪರ್ ಸಲ್ಫೇಟ್, ಇವಾಗ ಪುಡಿಯಲ್ ರೂಪದಲ್ಲಿ ಬಂದಿದೆ. ಮೊದಲು ಸುಣ್ಣನು ಕೂಡ ಅಷ್ಟೇನೆ, ಸುಟ್ಟ ಸುಣ್ಣ ಸ್ವಲ್ಪ ದಪ್ಪ ದಪ್ಪ ಆಗಿರ್ತಿತ್ತು, ಇವಾಗ ಸ್ಪ್ರೇ ಲೈಮ್ ಅಂತ ಬಂದಿದೆ, ನೀರಿಗಾಕಿ ಸ್ವಲ್ಪ ಸಮಯದಲ್ಲೇ ಅವು ಕರ್ಕೋಬಿಡ್ತವೆ. ಹೌದು, ಹಾಗಾಗಿ ಅಂತ ಏನು ದೊಡ್ಡ ಸಮಸ್ಯೆ ಬರಲಾರದು. ಹಿಂದೆಲ್ಲ ಹೇಳ್ತಾ ಇದ್ರು, ಹಿಂದಿನ ದಿನ ರಾತ್ರಿ ಸಮಯ ಬಕೆಟ್ ನಲ್ಲಿ ನೀರಾಕಿ ಕರಗಿಸಿ ಮರುದಿನ ಬಟ್ಟೆಯಲ್ಲಿ ಕಟ್ಟಿ ಅದನ್ನಿಂದ ನೀರಿಗೆ ಅಂಟ್ಕೊಳ್ಳೋ ಹಾಗೆ ಇಡ್ತಾ ಇದ್ರು ರಾತ್ರಿ. ನಮ್ಗೆ ಈಗ ಬೋರ್ಡೋ ದ್ರಾವಣ ಇವತ್ತು ಬೇಕು ಬೆಳಗ್ಗೆ ಸಿಂಪರಣೆ ಮಾಡ್ಬೇಕಂತಂದ್ರೆ ಆಗ್ಲೇ ಅದನ್ನ ಕರಗಿಸಿ ಬಳಕೆ ಮಾಡ್ಕೊಳ್ಬಹುದು, ಅಥವಾ ಏನಾದ್ರು 1/2 ಗಂಟೆ 1 ಗಂಟೆ ಮುಂಚಿತವಾಗಿ ಕರಗಿಸಿ ಒಂದು 1/2 ಗಂಟೆ 1/4 ಗಂಟೆ ಸಾಕು ಕರಗ್ಬಿಡುತ್ತೆ. ಅಂತ ಒಂದು ಪದಾರ್ಥಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದಾವೆ. ತಣ್ಣೀರೇ ಸಾಕು, ಬಿಸಿನೀರ್ ಅಂತ ಏನ್ ಬೇಕಾಗಿಲ್ಲ ಅಲ್ವಾ? ಏನ್ ಬೇಕಾಗೋದಿಲ್ಲ, ನೀರೇ ಸಾಕಾಗುತ್ತೆ. ಬೋರ್ಡೋ ದ್ರಾವಣಕ್ಕೆ ಮೈಲ್ ತುತ್ತ ಮತ್ತು ಸುಣ್ಣ ಬೇಕೇ ಬೇಕು, ನೀರಿನೊಂದಿಗೆ ಬೆರೆಸಿ ಅದನ್ನ ತಟಸ್ಥ ರಸತಾರ ಬರ್ಲಿಕ್ಕೆ ನೋಡ್ಕೊಂಡು ತಯಾರಿ ಮಾಡ್ಕೊಂಡು ಉಪಯೋಗಿಸ್ಕೊಂಡ್ರೆ ಒಳ್ಳೇದು. ಈಗ ಒಂದು ಡಾಕ್ಟರ್ ತಾವ್ ಹೇಳ್ತಾ ಇದ್ರಿ, 100 liter ಅಥವಾ 200 liter ಡ್ರಮ್ ಗೆ ನಾವು ಒಂದೇ ಸರಿಗೆ ಹಾಕೊಂಡು ಪರೀಕ್ಷೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಬಕೆಟ್ ನಲ್ಲಿ ಅದರದ್ದು 1/2 liter ಇದ್ರದ್ದು 1/2 liter ಹಾಕಿ ಅದಕ್ಕೆ ತಕ್ಕಂತೆ ನೀರು ಸೇರಿಸ್ಬಿಟ್ಟು ಪರೀಕ್ಷೆ ಮಾಡಿ ಹಾಕೊಂಡು ನಾವು ಮುಂದುವರಿಬಹುದು, ಅಥವಾ ಡ್ರಮ್ ಗೆ ಹಾಕೊಂಡೇ ನೋಡಿ ಉಪಯೋಗಿಸ್ಕೊಳ್ಬೇಕು, ಹೇಗೆ? ಆ ರೀತಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಾವೀಗ ಸಾಮಾನ್ಯವಾಗಿ ಒಂದು ಬ್ಯಾರೆಲ್ ಗೆ ನಾವ್ ಏನಾದ್ರೂ ಮಾಡ್ಕೊಳ್ಳೋದಾದ್ರೆ ಒಂದು 2 kg ಅಷ್ಟು ಕಾಪರ್ ಸಲ್ಫೇಟ್ ಅನ್ನ ಸುಮಾರು ಒಂದು 10 liter ನಲ್ಲಿ ಕರಗಿಸ್ಕೊಂಡು, ಸುಣ್ಣವನ್ನು ಕೂಡ ಒಂದು 10 liter ನಲ್ಲಿ ಕರಗಿಸ್ಕೊಂಡು 180 liter ನೀರಿರ್ತಕ್ಕಂಥದ್ಕೆ ಎರಡನ್ನು ಒಟ್ಟಿಗೆ ಉಯ್ದ್ರೆ ಸಾಕಾಗುತ್ತೆ. ಓಕೆ, ಕಲಸಿದ್ದಾಯ್ತು, ತಯಾರಿಸಿದ್ದಾಯ್ತು, ತಟಸ್ಥ ರಸಸಾರಿ ಇರ್ಬೇಕಂತ ಹೇಳ್ತಾ ಇದ್ರಿ, ಅದನ್ನ ಪರೀಕ್ಷೆ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಬಳಕೆ ಮಾಡೋದ್ರ ಬಗ್ಗೆ ಹೇಳಿ. ಈಗ ತಯಾರಿಸಿ 1/2 ಗಂಟೆ 1 ಗಂಟೆ ಅಥವಾ 1/2 ದಿನ 1 ದಿನ ಇಟ್ಟು ಉಪಯೋಗಿಸ್ಕೊಳ್ಬೇಕಾ, ಅಥವಾ ತತ್ಕ್ಷಣ ಸಿಂಪಡಣೆ ಮಾಡ್ಬೇಕಾ, ಹೇಗೆ? ಒಳ್ಳೆ ಪ್ರಶ್ನೆ. ಈಗ ತಯಾರ್ ಮಾಡ್ಕೊಂಡಾದ್ಮೇಲೆ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಅಂದೇ ಉಪಯೋಗಿಸ್ಬೇಕು. ವ್ಯಾಲಿಡಿಟಿ ಅಂತ ಏನ್ ಹೇಳ್ತೇವೆ ಅದು 4-5 ಗಂಟೆ ಅಷ್ಟೇ. ಓಹೋ, ಹಾಗೆ. ಅದನ್ನ ಸ್ಪ್ರೇ ಮಾಡ್ಬೇಕಾದ್ರೂ ಅಷ್ಟೇ ಮಿಸ್ಟ್ ಆಗಿ ಅದು ಸಿಂಪರಣೆ ಆಗ್ಬೇಕು, ಮಂಜಿನ ರೀತಿನಲ್ಲಿ ಅದು ಸಿಂಪರಣೆ ಆಗ್ಬೇಕು. ಅದಕ್ಕೆ ನಾವು ಸೂಕ್ತವಾಗಿರ್ತಕ್ಕಂತ ಸ್ಪ್ರೇಯರ್ ಗಳ ಆಯ್ಕೆನು ಕೂಡ ಬಹಳ ಮುಖ್ಯ. ಹಾಗೇನೆ ಆಕಸ್ಮಿಕವಾಗಿ ಅವತ್ತು ಮಾಡ್ಲಿಕ್ಕೆ ಆಗ್ಲೇ ಇಲ್ಲ, ಮಳೆ ಬಂದ್ಬಿಡ್ತು, ಅಂತ ದ್ರಾವಣವನ್ನ ಇನ್ನೇನ್ ಮಾಡಬಹುದು, ಅದಕ್ಕೆ ಸುಮಾರು 100 liter ಏನಾದ್ರು ಮಾಡ್ಕೊಂಡಿದ್ರೆ 1/2 kg ಬೆಲ್ಲದ ನೀರನ್ನ ಸೇರಿಸಿ ನೆಕ್ಸ್ಟ್ ಡೇ ನಾವು ಅದನ್ನ ಸಿಂಪರಣೆಗೆ ಉಪಯೋಗಿಸಬಹುದು. ಓಹೋ, ಮತ್ತೆ ರಸಸಾರವನ್ನು ನೋಡ್ಕೊಂಡು ಮುಂದುವರಿಬೇಕಲ್ವಾ? ಖಂಡಿತವಾಗ್ಲು. ಏನೇ ಆದ್ರೂ ತಾಜವಾದ ದ್ರಾವಣವನ್ನ ಅವತ್ತಿಂದ ಅವತ್ತೇ ಉಪಯೋಗಿಸ್ಕೊಂಡ್ರೆ ಒಳ್ಳೇದು, ತುಂಬಾ ಒಳ್ಳೇದು. ಹೌದು, ಮತ್ತೆ ಇನ್ನ ಸಿಂಪರಣದಲ್ಲಿ ಬಹಳ ಮುಖ್ಯವಾಗಿ ನಾವು ಮಳೆಗಾಲದ ಪ್ರಾರಂಭದಲ್ಲಿ ಒಂದು ಬೋರ್ಡೋ ಸಿಂಪರಣೆಯನ್ನ ಮಾಡಬೇಕು. ಅದಾದ ನಂತರ 40-45 ದಿವಸದ ಅಂತರದಲ್ಲಿ ಇನ್ನೊಂದು ಸ್ಪ್ರೇಯನ್ನ ಕೊಟ್ಟಿದ್ದೆ ಆದಲ್ಲಿ ಆ ರೋಗವನ್ನ ತುಂಬಾ ಚೆನ್ನಾಗಿ ಅಥಾರಿಟಿನ ಮಾಡಬಹುದು. ಎರಡು ಸಿಂಪರಣೆ ಬೇಕೇ ಬೇಕು. ಹೌದು, ಎರಡು ಅಥವಾ ಮೂರು ಮಾಡಿದ್ರು ತಪ್ಪೇನಿಲ್ಲ, ಬಹಳ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಮಾಡ್ಕೊಂಡು ಹೋದ್ರೆ ಅನುಕೂಲವೇ. ಹೌದು, ನಾವ್ ಏನು 1% ಅಂತ ಹೇಳ್ತೀವಿ, ಒಂದರ ದ್ರಾವಣ ಅಂದ್ರೆ ಖಂಡಿತವಾಗ್ಲೂ ಇದನ್ನ ಕಾಳುಮೆಣಸಿನಲ್ಲಿ, ಅಡಿಕೆಯಲ್ಲಿ, ಮತ್ತೆ ಕೊಕ್ಕೋ ಬೆಳೆಯಲ್ಲಿ, ರಬ್ಬರ್ ಬೆಳೆಯಲ್ಲಿ, ಇವುಗಳಲ್ಲಿ ಯಶಸ್ವಿಯಾಗಿ ಉಪಯೋಗಿಸಬಹುದು. ಹಾಗೇನೆ ನಾವು ಕೆಲವೊಂದು ಬೆಳೆಗಳಲ್ಲಿ ಪ್ರೂನಿಂಗ್ ಅನ್ನ ಮಾಡ್ತೇವೆ. ಪ್ರೂನಿಂಗ್ ಅಂದ್ರೆ ಸವರುವಿಕೆ ಅಥವಾ ಕಪತ್ ಅಂತ ಏನ್ ಹೇಳ್ತೀವಿ, ಈಗ ಕಿತ್ಲೆ ಎಲ್ಲ ಆಗಿರ್ಬೋದು, ಒಣಗೋಗಿರ್ತಕ್ಕಂತ ರಂಬೆಗಳನ್ನ ಕಟ್ ಮಾಡಿ ಕಾಫಿಯಲ್ಲೂ ಮಾಡ್ತಾರೆ. ಕಾಫಿಯಲ್ಲೂ ಕೂಡ ಕಟ್ ಮಾಡಿ ಆದ್ಮೇಲೆ ಅದಕ್ಕೆ ನಾವು ಲೇಪನ ಮಾಡ್ತೀವಿ. ಬೋಡೋ ದ್ರಾವಣ ಲೇಪನ ಮಾಡೋದ್ರಿಂದ ಮತ್ತೆ ಒಣಗುವಂತದ್ದು ತಪ್ಪುತ್ತೆ, ಮತ್ತೆ ಹೊಸ ಚಿಗುರು ಕೂಡ ಮೂಡ್ಲಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ನಾವು 10% ಬೋಡೋ ದ್ರಾವಣವನ್ನ ತಯಾರಿಸ್ಕೋಬೇಕು. ಅಂದ್ರೆ ಸುಲಭವಾಗಿ ನಾವ್ ಹೇಗ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, 100 ಗ್ರಾಂನಷ್ಟು ಕಾಪರ್ ಸಲ್ಫೇಟ್ ಒಂದು 1/2 ಲೀಟರ್ ನಲ್ಲಿ, ಇನ್ನೊಂದು 100 ಗ್ರಾಂನಷ್ಟು ಸುಣ್ಣವನ್ನ ಇನ್ನೊಂದು 1/2 ಲೀಟರ್ ನಲ್ಲಿ ಕರಗಿಸ್ಕೊಂಡು ಎರಡನ್ನು ಮಿಶ್ರಣ ಮಾಡ್ಕೊಂಡ್ರೆ 10% ಬೋಡೋ ಪೇಸ್ಟ್ ಆಗುತ್ತೆ. ಇದನ್ನ ನಾವು ಲೇಪನ ಮಾಡ್ಲಿಕ್ಕೆ ಉಪಯೋಗಿಸ್ಬೋದು. ಇದನ್ನ ನಾವು ಹಚ್ಚಬೇಕಾದ ಸಮಯ, ಮುಖ್ಯವಾಗಿ ನಾವು ಏನು ಕಪತ್ ಅಂತ ಮಾಡ್ತೀವಿ, ಕಪತ್ ಮಾಡೋದು ಕೂಡ ಬಹಳ ಮುಖ್ಯ. ಬೇರೆ ಬೇರೆ ಬೆಳೆನಲ್ಲಿ ಒಂದೊಂದರ ಇರುತ್ತೆ. ಸೊ ನಾವು ಫೆಬ್ರವರಿ ಮಾರ್ಚ್ ನಲ್ಲಿ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಅಥವಾ ಡಿಸೆಂಬರ್ ಜನವರಿ ಇವೆಲ್ಲಾ ತಿಂಗಳುಗಳು ಕೂಡ ಮಳೆ ರಹಿತವಾಗಿ ಇರ್ತಕ್ಕಂಥದ್ದು. ಹಾಗೆ ಕಿತ್ಲೆ ಗಿಡಗಳಲ್ಲಿ ಸಾಮಾನ್ಯವಾಗಿ ಬುಡದಲ್ಲಿ ರೋಗ ಕೆಲವೊಂದು ಟೈಮ್ ಬರೋ ಗಮೋಸಿಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಬೋಡೋ ದ್ರಾವಣವನ್ನ ಲೇಪನ ಮಾಡ್ತೀವಿ. ಅದಕ್ಕೂ ಕೂಡ ಈ ಬೋಡೋ ದ್ರಾವಣ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಪೇಸ್ಟ್ ತರ ಮಾಡಿಕೊಂಡು ಎಲ್ಲೆಲ್ಲಿ ಗಾಯ ಆಗುತ್ತೋ ಅಥವಾ ಕಡಿತಾರೋ ಅಲ್ಲೆಲ್ಲಿಗೆ ಹಚ್ಕೊಂತ ಹೋಗೋದು. ಖಂಡಿತವಾಗ್ಲೂ ಹೌದು. ಡಾಕ್ಟ್ರೆ, ಈ ಸುಣ್ಣದಲ್ಲಿ ಏನಿರುತ್ತೆ, ಮೈಲ್ ತುತ್ತದಲ್ಲಿ ಏನಿರುತ್ತೆ ಅಂತ ನಮ್ಮ ಕೇಳುಗರಿಗೆ ಹೇಳ್ಬೋದಾ? ಅದರಿಂದ ಈಗ ಶಿಲೀಂಧ್ರ ನಾಶಕವಾಗಿ ಕೆಲಸ ಮಾಡುತ್ತೊಂದು, ಜೊತೆಗೆ ಪೋಷಕಾಂಶಗಳು ಸಿಗ್ತವಲ್ವಾ? ಇದಕ್ಕೆ ನಾವು ಕಾಪರ್ ಸಲ್ಫೈಟ್ ಅಂತ ಹೇಳ್ತೀವಿ. ಕಾಪರ್ ಅನ್ನೋ ಒಂದು ಅಂಶ ಇರುತ್ತೆ, ತಾಮ್ರ, ತಾಮ್ರ ಅಂತ ಹೇಳ್ತೀವಿ. ಆಮೇಲೆ ಸಲ್ಫೈಟ್ ಅಂದ್ರೆ ಗಂಧಕ. ಹೌದು, ಇದು ಮುಖ್ಯವಾಗಿ ಒಂದು ಪೋಷಕಾಂಶನು ಕೂಡ ಹೌದು, ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತೆ. ಹಾಗೆ ಇದ್ರದ್ದು ವಿಶೇಷತೆ ಏನಂತ ಹೇಳಿದ್ರೆ, ಇದು ತಟಸ್ಥವಾಗಿದ್ದಾಗ ಶಿಲೀಂಧ್ರ ನಾಶಕವಾಗೂ ಕೆಲಸ ಮಾಡುತ್ತೆ, ಕೆಲವೊಂದು ಟೈಮ್ ಬ್ಯಾಕ್ಟೀರಿಯಾ ನಾಶಕವಾಗಿ ಕೂಡ ಕೆಲಸ ಮಾಡುತ್ತೆ. ಓಹೋ, ಅದೊಂದು ಒಳ್ಳೆಯ ಗುಣ ಇದ್ರದ್ದು. ಮತ್ತು ಪೋಷಕಾಂಶನೂ ಹೌದು. ಹೌದು, ಹಾಗೆ ಗಂಧಕವೂ ಸಹ ಪೋಷಕಾಂಶ, ಅದು ರೋಗ ಹತೋಟಿಯಲ್ಲೂ ಕೆಲಸ ಮಾಡುತ್ತೆ. ಹೌದು, ನಾವೇನು ಬೂದಿ ರೋಗ ಇಂಥವೆಲ್ಲ ಬರ್ತವೆ, ಅದಕ್ಕೆ ನಾವು ಗಂಧಕವನ್ನು ಉಪಯೋಗಿಸ್ತೇವೆ. ಆಮೇಲೆ ಕೆಲವೊಂದು ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಕ್ಯಾಲ್ಸಿಯಂ ಅಂಶನು ಮಣ್ಣಿನ ಒಂದು ರಸಸಾರವನ್ನ ಸ್ಥಿತಿಗೆ ತರಲಿಕ್ಕೆ ಮತ್ತೆ ಗಿಡಕ್ಕೆ ಒಂದು ರೀತಿಯಲ್ಲಿ ಪೋಷಕಾಂಶವನ್ನು ಪೂರೈಕೆ ಮಾಡಿ ಆರೋಗ್ಯ ಕಾಪಾಡಲಿಕ್ಕೂ ನೆರವಾಗ್ತದಲ್ವಾ? ಹೌದು, ಈ ಬೋರ್ಡದ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ರೈತರು ತುಂಬಾ ಸುಲಭವಾಗಿ ತಯಾರು ಮಾಡ್ಕೋಬಹುದು, ಅವರೇ ತಯಾರು ಮಾಡ್ಕೋಬಹುದು. ಹೌದು, ಒಂದು. ಮತ್ತೆ ಎರಡನೇದಾಗಿ ಸ್ಥಳೀಯವಾಗಿ ಸಾಮಗ್ರಿಗಳು ಸಿಗ್ತವೆ, ಎಲ್ಲಾ ಅಂಗಡಿಗಳಲ್ಲೂ ಕೂಡ ಇತ್ತೀಚೆಗೆ ಕಾಪರ್ ಸಲ್ಫೇಟ್ ಆಗಿರ್ಬೋದು, ಸುಣ್ಣ ಆಗಿರ್ಬೋದು, ಎಲ್ಲಾ ಕಡೆ ಸಿಗುತ್ತೆ. ಮತ್ತೆ ಬೇರೆ ಶಿಲೀಂಧ್ರ ನಾಶಕಗಳಿಗೆ ನಾವು ಹೋಲಿಕೆ ಮಾಡಿದ್ರೆ, ಇದು ಬಹಳ ಒಂದು ಉಪಯುಕ್ತ ಮತ್ತೆ ವಿಷಕಾರಿ ಅಂತ ಹೆಚ್ಚು ಇರೋದಿಲ್ಲ. ಹೌದು ಡಾಕ್ಟ್ರೆ, ಬಹಳ ಮುಖ್ಯವಾದ ಸಂಗತಿ, ಎಷ್ಟೋ ಜನ ಈಗ್ಲೂ ಮಾಡ್ತಾರೆ, ಬೋರ್ಡೋ ದ್ರಾವಣ ಜೊತೆಗೆ ರಾಸಾಯನಿಕ ಗೊಬ್ಬರವನ್ನ ಹಾಕ್ತಾರೆ, ಕೀಟನಾಶಕ ಅಥವಾ ರೋಗನಾಶಕಗಳನ್ನು ಸಿಂಪಡಣೆ ಮಾಡೋದಿದೆ, ಲಘು ಪೋಷಕಾಂಶಗಳನ್ನ ಅಥವಾ ಇನ್ನು ಬೇರೆ ಬೇರೆ ಅದು ಅವ್ರಿಗೇನ್ ತಿಳಿಯುತ್ತೋ ಅದನ್ನೆಲ್ಲ ಸಿಂಪರಣೆ ಮಾಡ್ಲಿಕ್ಕೆ ಇದ್ರ ಜೊತೆ ಸೇರಿಸಿ ಬಳಕೆ ಮಾಡ್ಕೊಳ್ತಾರೆ, ಏನಂತೀರಿ? ಒಳ್ಳೆ ಪ್ರಶ್ನೆ. ಇಲ್ಲಿ ಬೋಡೋ ದ್ರಾವಣಕ್ಕೆ ಯಾವುದೇ ಶಿಲೀಂಧ್ರ ನಾಶಕ ಆಗಿರ್ಬೋದು, ಇನ್ನೊಂದು ಅಥವಾ ಕೀಟನಾಶಕ ಆಗಿರ್ಬೋದು ಅಥವಾ ಪೋಷಕಾಂಶ ಆಗಿರ್ಬೋದು ಸೇರಿಸ್ಲೇಬಾರ್ದು. ಯಾಕೆ? ಯಾಕೆ ಅಂತ ಹೇಳಿದ್ರೆ, ಇದು ಒಂದು ರಸಸಾರ ಆಧಾರಿತವಾಗಿರುತ್ತೆ. pH ನ್ಯೂಟ್ರಲ್ ಇದ್ದಾಗ ಮಾತ್ರ ಅದು ಶಿಲೀಂಧ್ರ ನಾಶಕವಾಗಿ ಕೆಲಸ ಮಾಡುತ್ತೆ. ಅದೇನಾದ್ರೂ ಆಚೆ ಈಚೆ ಆದ್ರೆ, ನಾವ್ ಮೊದ್ಲೇ ಹೇಳ್ದಾಗೆ ಒಂದು ಫೈಟೋಟಾಕ್ಸಿಸಿಟಿ ಅಂತ ಹೇಳ್ತೀವಿ, ಒಂದು ಕೆಟ್ಟ ಪರಿಣಾಮ ಇರುತ್ತೆ. ಜಾಸ್ತಿ ಆದಾಗ ಅದು ಪರಿಣಾಮಕಾರಿಯಾಗಿ ಇರೋದೇ ಇಲ್ಲ ಶಿಲೀಂಧ್ರ ನಾಶಕವಾಗಿ. ಮತ್ತೆ ಇನ್ನಿತರವು ಇನ್ನೂ ಸೇರಿಸ್ಕೊಂಡಾಗ ಸಂಪೂರ್ಣ ದ್ರಾವಣನೇ ಒಂದು ಗುಣಮಟ್ಟದಿಂದ ಕೂಡಿರೋದಿಲ್ಲ. ಒಂದು ಸಂತೋಷ ಅಷ್ಟೇ, ಆದ್ರೆ ಪರಿಣಾಮಕಾರಿಯಾಗಿ ಇರೋದಿಲ್ಲ. ಅದರಿಂದ ನಾನೇನ್ ಹೇಳೋದು ಅಂತ ಹೇಳಿದ್ರೆ, ರೈತ ಬಾಂಧವರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇತರೆ ಶಿಲೇಂದ್ರ ನಾಶಕ ಅಥವಾ ಕೀಟನಾಶಕ ಅಥವಾ ಯಾವುದೇ ಪೋಷಕಾಂಶವನ್ನು ಇದ್ರ ಜೊತೆ ಸೇರಿಸಲೇಬಾರದು. ಇದ್ರ ಜೊತೆಗೆ ನಾವೇನಾದ್ರೂ ಒಂದ್ ಸ್ವಲ್ಪ ಅಂಟು ದ್ರಾವಣವನ್ನು ಸೇರಿಸಿದ್ರೆ ಇನ್ನೂ ಚೆನ್ನಾಗಿ ಗಿಡದ ಮೇಲೆ ಅಂಟ್ಕೊಳ್ಳುತ್ತೆ, ಇನ್ನೂ ಜಾಸ್ತಿ ದಿನ ಬಾಳ್ಕೆ ಬರುತ್ತೆ. ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ನಾವೇನು ಬೋಡೋ ದ್ರಾವಣ ಅಂತ ಹೇಳ್ತೀವಿ, ರೋಗ ಬರೋದ್ಕಿನ್ನ ಮುಂಚೆನೆ ನಾವು ಸಿಂಪರಣೆ ಮಾಡ್ತಕ್ಕಂಥದ್ದು. ಹೌದು, ರೋಗ ಬಂದಾದ್ಮೇಲೆ ಇದರ ಪರಿಣಾಮ ಅಷ್ಟಕ್ಕೆ ಅಷ್ಟೇನೆ. ಒಂದು ಮುಂಜಾಗ್ರತೆ. ಹೌದು, ಮುಂಜಾಗ್ರತೆಯಾಗಿ ಬಳಕೆ ಮಾಡಿಕೊಂಡ್ರೆ ರೋಗ ಬಾರದಂಗೆ ಇದು ಕೆಲಸ ಮಾಡುತ್ತೆ, ನಮ್ಮ ಉದ್ದೇಶ ಪರಿಪೂರ್ಣ ಆಗುತ್ತೆ ಅಲ್ವಾ? ಖಂಡಿತವಾಗ್ಲು, 106 ವರ್ಷದ ಒಂದು ಫಲಿತಾಂಶ ಇದು. ಎಷ್ಟೋ ರಾಸಾಯನಿಕ ವಿಷಯಗಳನ್ನ ಅಥವಾ ಶಿಲೀಂದ್ರನಾಶಕ ರೋಗನಾಶಕ ಕೀಟನಾಶಕಗಳನ್ನ 10-20 ವರ್ಷ ನೋಡಿ ಇದು ಅಪಾಯ ವಿಷ ಅಂತ ಅನ್ಕೊಂಡು ನಿರ್ಬಂಧ ಮಾಡಿ ನಿಷೇಧ ಮಾಡಿದಾರಲ್ವಾ? ಆದ್ರೆ ಬೋಡೋ ದ್ರಾವಣದ್ದು ಆತರ ಇಲ್ಲ. ಡಾಕ್ಟರ್, ಇನ್ನೊಂದೇನಂದ್ರೆ ಚೆನ್ನಾಗಿ ಬಳ್ಳಿಗಳಿಗೆ ಸಿಂಪಡಣೆ ಮಾಡ್ತಾರೆ, ಕುಡಿಸ್ತಾರೆ, ಬುಡುಕು ಹೊಯ್ತಾರೆ, ಕೆಲವೊಂದ್ ಕಡೆಗೆ ಅತಿಯಾದ ಬಳಕೆಯಿಂದ ತಾಮ್ರದ ವಿಷದ ಅಂಶ ಮಣ್ಣಿನಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಅನ್ಕೊಂಡು ಹೇಳೋದಿದೆ, ಏನ್ ಹೇಳ್ತೀರಿ? ಇತರೆ ಶಿಲಾಂಧ್ರ ನಾಶಕಕ್ಕೆ ಹೋಲಿಸಿದ್ರೆ ಇದಕ್ಕೆ ರೆಸಿಡಿಯಲ್ ಎಫೆಕ್ಟ್ಸ್ ಅಂತ ಹೇಳ್ತೇವೆ. ಬೋಡೋ ದ್ರಾವಣದಿಂದ ದುಷ್ಪರಿಣಾಮ ಆಗಿರ್ತಕ್ಕಂತ ನಿದರ್ಶನಗಳು ಇಲ್ಲಿವರೆಗೂ ಯಾವ್ದು ಕೂಡ ಅಷ್ಟು ರಿಪೋರ್ಟ್ ಆಗಿಲ್ಲ. ಕೆಲವೊಬ್ರು ಹೇಳೋದಿದೆ ಬಳ್ಳಿಗಳಿಗೆ ಗಿಡಗಳಿಗೆ ಮಾತ್ರ ಸಿಂಪರಣೆ ಮಾಡಬೇಕು, ಬುಡಕು ಹಾಕಿದ್ರೆ ಬುಡಕು ಉಣಿಸಿದ್ರೆ ಪ್ರಯೋಜನ ಆಗೋದಿಲ್ಲ ಅಂತ ಅನ್ಕೊಂಡು. ಮಣ್ಣಿನಿಂದಲೂ ಶಿಲೀಂಧ್ರಗಳು ಬೆಳೀತವೆ, ಮಣ್ಣಿನಿಂದನೂ ಹರಡ್ತವೆ, ನೀರಿನಿಂದನೂ ಹರಡ್ತವೆ. ಆದ್ರೆ ಬುಡಕು ಹಾಕೋದ್ಕಿಂತ ಬೆಳೆಗೆ ಗಿಡಕ್ಕೆ ಬಳ್ಳಿಗೆ ಸಿಂಪರಣೆ ಮಾಡಿದ್ರೆ ಅನುಕೂಲ ಅಂತ ಅನ್ಕೊಂಡು ಹೇಳೋದಿದೆ, ತಾವೇನ್ ಹೇಳ್ತೀರಿ? ಈಗ ಸಾಮಾನ್ಯವಾಗಿ ಶಿಲೀಂಧ್ರನಾಶಕಗಳನ್ನ ನಾವು ಸಿಂಪರಣೆಯನ್ನು ಮಾಡ್ತೇವೆ, ಕೆಲವೊಂದು ಬುಡಕು ಕೂಡ ಹಾಕ್ತೇವೆ. ಹೌದು, ಈಗ ಸಿಂಪರಣೆ ಮಾಡೋದ್ರಿಂದ ನಾನು ಹೇಳಿದಾಗೆ ಪ್ರೊಫೈಲಾಕ್ಟಿಕ್ ಮುಂಜಾಗ್ರತೆಯಾಗಿ ನಾವು ಮಾಡ್ತೇವೆ. ಸೊ ಅಲ್ಲಿ ಎಲೆಗಳ ಮೇಲೆ ಅಂಟ್ಕೊಂಡಿರುತ್ತೆ ಮತ್ತೆ ಯಾವುದೇ ಇನ್ಫೆಕ್ಷನ್ ಬರಬಾರ್ದು ಅಂತ ಅದು ತಡ್ಕೊಳ್ತಾ ಇರುತ್ತೆ. ಹೌದು, ಈಗ ಮಣ್ಣಿಂದ ಏನಾಗುತ್ತೆ, ಮಣ್ಣು ಜನ್ಯ ಶಿಲೀಂಧ್ರನಾಶಕಗಳು ಕೂಡ ಇರ್ತವೆ, ಅವು ಮಣ್ಣಿಂದನೇ ಬೇರುಗಳ ಮೂಲಕ ಮತ್ತೆ ಗೆಣ್ಣುಗಳ ಮೂಲಕ ಮೇಲೆ ಬರ್ತಾ ಇರ್ತವೆ. ಸೊ ಅಂತ ಕಡೆ ಬೋಡೋ ಮಿಶ್ರಣವನ್ನ ಬೆಳೆವಾರು ನೋಡ್ಕೊಂಡು ಕೆಲವೊಂದ್ ಕಡೆ ಹುಡುಕು ಉಯ್ಯೋ ಅಂತದ್ದು ಪ್ರಾಕ್ಟೀಸ್ ಕೂಡ ಹೇಳ್ತೇವೆ. ಆದ್ರೆ ಎಲ್ಲಾ ಬೆಳೆಗೂ ನಾವು ಇದನ್ನ ಹೇಳೋದಿಲ್ಲ, ಸಾಮಾನ್ಯವಾಗಿ ಸಿಂಪರಣೆನೆ ಹೆಚ್ಚು ನಾವು ರೆಕಮೆಂಡ್ ಮಾಡ್ತಕ್ಕಂಥದ್ದು. ಬಳ್ಳಿಯ ಬೆಳವಣಿಗೆ ನೋಡ್ಕೊಂಡು ಕಾಳುಮೆಣಸಿನಲ್ಲಿ ಅಡಿಕೆಗಾಗ್ಲಿ ಕಾಫಿಗಾಗ್ಲಿ ಇನ್ನು ಶುಂಠಿಗಾಗ್ಲಿ ಎಕರೆಗೆ ಒಂದು ಬ್ಯಾರಲ್ ಎರಡು ಬ್ಯಾರಲ್ ಈ ತರ ಗಮನಿಸಿಕೊಂಡು ಸಿಂಪರಣೆ ಮಾಡಿಕೊಂಡು ತಾವು ಹೇಳಿದಂಗೆ ಮುಂಗಾರಿಗಿಂತ ಮುಂಚೆ ಮುಂಗಾರಿ ನಂತರ ಅಲ್ವಾ? ಹೌದು, ಫೈಟಾಪ್ಟರ್ ಶಿಲೀಂಧ್ರದಿಂದ ರೋಗ ಬರುತ್ತೆ ಅಂತ ಯಾವ ಬೆಳೆಗಳಲ್ಲಿ ಬಂದಿದ್ರು ಕೂಡ ಅದಕ್ಕೆ ರಾಮಬಾಣ ಒಂದು ಶಿಲೀಂಧ್ರ ಅಂದ್ರೆ ಈ ಬೋರ್ಡರ್. ಬೋಡೋ ದ್ರಾವಣವನ್ನ ಅತಿಯಾಗಿ ಸಿಂಪರಣೆ ಮಾಡೋದಕ್ಕಿಂತ ಮಿತವಾಗಿ ಗಮನಿಸಿಕೊಂಡು ಬಳಕೆ ಮಾಡ್ಕೊಳ್ಳೋದು ಒಳ್ಳೇದು ಅಲ್ವಾ? ಹೌದು, ಮುಂಜಾಗ್ರತೆಯಾಗಿ ಮಾಡ್ಕೊಳ್ಳೋದು ಅಷ್ಟೇ. ಅತಿ ಮಳೆ ಬರೋ ದಿನಗಳಲ್ಲಿ ಇದನ್ನ ಸಿಂಪರಣೆ ಮಾಡಕ್ಕಂತೂ ಆಗಲ್ಲ ಅಲ್ವಾ? ಹೌದು, ಆಗೋದಿಲ್ಲ. ಯಾಕೆಂದ್ರೆ ನಾವು ಸಿಂಪರಣೆ ಮಾಡಿದ್ದು ಆ ಎಲೆಗಳ ಮೇಲೆ ಅಂಟ್ಕೊಂಡು, ಹೌದು, ಅದು ಒಂದು 20-30 ದಿವಸಗಳ ಅಂಟ್ಕೊಂಡಿದ್ರೆ ಮತ್ತೆ ಯಾವುದೇ ಶಿಲೀಂಧ್ರ ಅದ್ರ ಮೇಲೆ ಬಂದು ಅಟ್ಯಾಕ್ ಮಾಡೋದಿಲ್ಲ. ನಿಜ, ನಮ್ಮ ಕೊಡಗಿನಲ್ಲಾಗಿರ್ಬೋದು, ಕರಾವಳಿ ಪ್ರದೇಶ ಮಲೆನಾಡಿನಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಮಳೆ ಪ್ರಾರಂಭ ದಿನಗಳಲ್ಲೇ ಇದನ್ನ ನಾವು ಒಂದು ಸಿಂಪರಣೆ ಕೊಟ್ಬಿಡ್ಬೇಕು. ಹೌದು, ಆಮೇಲೆ ನಮ್ಗೆ ಮಳೆ ಇನ್ನೇನು ಮುಗಿತಾ ಬರ್ತಾ ಇದೆ ಅನ್ನುವ ಸಮಯದಲ್ಲಿ ಇದನ್ನ ಸಿಂಪರಣೆ ಕೊಡ್ತೇವೆ. ಈಗ ಡಾಕ್ಟ್ರೆ, ಮುಂಗಾರಿ ಮುಂಚಿತವಾಗಿ ಕೊಡೋದಂತೂ ಸರಿ, ಮುಂಗಾರಿ ನಂತರ ಈಗ ಮಳೆ ಇರೋದಿಲ್ಲ, ಆಗ ಸಿಂಪರಣೆ ಮಾಡೋ ಅಗತ್ಯ ಇದೆಯಾ? ಬೋರ್ಡೋ ದ್ರಾವಣವನ್ನ ಕಾಳುಮೆಣಸಿಗಾಗ್ಲಿ ಶುಂಠಿಗಾಗ್ಲಿ ಕಾಫಿಗಾಗ್ಲಿ ಈಗ ಸುಮಾರಾಗಿ ಮಳೆ ಬರುತ್ತೆ ಅಂತ ಪ್ರದೇಶಗಳು, ಸುಮಾರು ಒಂದು 40-50 ಇಂಚು ಅಂತ ಪ್ರದೇಶಗಳಲ್ಲಿ ಎರಡು ಸಿಂಪರಣೆ ಸಾಕಾಗುತ್ತೆ. ಈಗ ಹೆಚ್ಚು ಮಳೆ ಬೀಳ್ತಕ್ಕಂತ ಪ್ರದೇಶಗಳಲ್ಲಿ ಮೂರನೇ ಒಂದು ಸಿಂಪರಣೆಯಾಗಿ ಏನಾದ್ರು ನಮ್ಗೆ ಈಗ ಮಧ್ಯದಲ್ಲಿ ಮಳೆ ಬ್ರೇಕ್ ಕೊಟ್ಟಾಗ, ಈಗ ಆಗಸ್ಟ್ ಮಂತ್ ಅಲ್ಲಿ ಈ ತರ ಎಲ್ಲ, ಸೊ ಒಂದು ಸಿಂಪರಣೆ ಕೊಡೋದು ತುಂಬಾ ಸೂಕ್ತ. ಮಳೆ ಬಿಡು ಕೊಡ್ಬೇಕು ಅಲ್ವಾ? ಹೌದು, ಬಿಡು ಕೊಡ್ಬೇಕು, ಸುಮಾರು ಒಂದು ದಿವಸನಾದ್ರೂ ಬ್ರೇಕ್ ಇರ್ಬೇಕು. ಕೆಲವೊಬ್ರು ಹೇಳ್ತಾರೆ ಸಿಂಪರಣೆ ಮಾಡಿ 1-2 ಗಂಟೆ ಆದ್ಮೇಲೆ ಮಳೆ ಬಂದ್ರು ತೊಂದ್ರೆ ಇಲ್ಲ, ಅದು ಕೆಲಸ ಆಗ್ತದೆ ಅಂತ. ನಾವ್ ಹೇಳುದು 6 ಅವರ್ಸ್, 6 ಗಂಟೆ ಸಮಯ ಒಂದು ಬ್ರೇಕ್ ಇರಬೇಕು. ಓಹೋ, ಅದು ಚೆನ್ನಾಗಿ ಪರಿಣಾಮಕಾರ ಬೀರ್ಬೇಕು ಅಂತ ಹೇಳಿದ್ರೆ, ಓಹೋ, 6 ಅವರ್ಸ್ ಬ್ರೇಕ್ ಅವಶ್ಯಕತೆ. ಶತ್ರುಗಳೇ, ಇದುವರೆಗೆ ಬೋಡೋ ದ್ರಾವಣದ ಇತಿಹಾಸ ಮತ್ತು ಬಳಕೆ ತಯಾರಿ ಅದರ ಪ್ರಯೋಜನ ಕುರಿತಂತೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು ವಿವರಗಳನ್ನು ನೀಡಿದರೆ. ತಮಗೆ ಧನ್ಯವಾದಗಳು ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೇಳಿದ್ರೆ ಡಾಕ್ಟರ್ ಬಿ ಪ್ರಭಾಕರ್ ಅವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 8618 7198 02 86178 01 98 02. ಇದುವರೆಗೆ ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟು ಗಳಿಕೆ ಕೇಳಿದಿರಿ. ತೋಟಗಾರಿಕೆ ಬೆಳೆಗಳು ವೈವಿಧ್ಯತೆಯ ನೋಟಗಳು ಸಿಗುತ್ತವೆ ಹೆಚ್ಚು ನೋಟುಗಳು ಸಿಗುತ್ತವೆ ಹೆಚ್ಚು ನೋಟುಗಳು ಸಿಗುತ್ತವೆ ಹೆಚ್ಚು ನೋಟುಗಳು. ಪ್ರಾಯೋಜಿಸಿದವರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ರೈತ ಬಂಧವರೇ, ನಾಳೆ ಸಂಜೆ 6:30 ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಕಾಳುಮೆಣಸು ಬೆಳೆಯನ್ನು ಉತ್ತಮವಾಗಿ ಪೋಷಿಸುತ್ತಿರುವ ಸೋಮರಪೇಟೆ ತಾಲೂಕು ಐಗೂರು ಗ್ರಾಮದ ಇಡಿಕೇರಿ ಸುಬ್ಬಯ್ಯ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳೆ ಸಂಜೆ 6:30 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. While building a home, if you haven't taken precautions, then during an earthquake... Is your house safe during an earthquake? While buying a house, seek advice from a structural engineer. Find out if the soil testing has been done. Is the building built as per the National Building Code 2005? Remember, you are safe if your home is safe. Always ensuring your safety. National Disaster Management Authority, Government of India. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 7:20 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಚೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಚೊಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪಿನ ವಿವರ. ರಾಜ್ಯದ ಎಲ್ಲಾ ವಿಶ್ವವಿದ್ಯಾನಿಲಯ ಹಾಗೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಎಲ್ಲಾ ಡಿಗ್ರಿ ಕಾಲೇಜುಗಳಲ್ಲಿ ನಾಳೆಯಿಂದ ಭೌತಿಕ ತರಗತಿಗ ಶುರುವಾದೆ. ಈಗಾಗಲೇ ಒಂದು ಡೋಸ್ ಕೋವಿಡ್ ಲಸಿಕೆ ಪಡೆದಿರುವ ವಿದ್ಯಾರ್ಥಿಗ ಕಾಲೇಜಿಗೆ ಬಾಕಿ ಅವಕಾಶ ಉಂಟು. ಹಾಗೆ ಇದರೊಟ್ಟಿಗೆ ಕೋವಿಡ್ ನಿಯಮನ ಪಾಲನೆ ಮಾಡಕುತ್ತ ಶಿಕ್ಷಣ ಇಲಾಖೆನ ಅಧಿಕಾರಿಗ ತಿಳಿಸೋಳು. ಸೋಮರ್ಪೇಟೆನ ಮಾಜಿ ಸೈನಿಕರ ಸಂಘದ ಕಡೆಯಿಂದ ನಾಳೆ ಕಾರ್ಗಿಲ್ ವಿಜಯೋತ್ಸವ ಜಂಬರನ ಪತ್ರಿಕಾ ಭವನದಲ್ಲಿ ಹೊತ್ತರೆ 10 ಗಂಟೆಗೆ ನಡೆಸಲಾದಂತೇಳಿ ಪ್ರಕಟಣೆ ತಿಳಿಸೋಳು. ಮಡಿಕೇರಿ ನಗರಸಭಾ ವ್ಯಾಪ್ತಿನ ಸ್ಟೋನ್ ಹಿಲ್ ಹತ್ರ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಹಸಿ ಕಸ ಸಂರಕ್ಷಣಾ ಯೋಜನೆಗೆ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನವು ಚಾಲನೆ ನೀಡಿ ಮಾತನಾಡಿ, 30.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಸಿ ಕಸ ಸಂರಕ್ಷಣಾ ಘಟಕ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಈ ಯೋಜನೆ ಯಶಸ್ವಿಯಾದರೆ ಜಾಸ್ತಿ ಘಟಕ ನಿರ್ಮಿಸಲಾದೆ ಅಂತ ಹೇಳಿದರು. ಕೊಡಗು ಜಿಲ್ಲೆಯಲ್ಲಿ ಇಂದು 108 ಹೊಸ ಕೋವಿಡ್ 19 ಪ್ರಕರಣ ಕಂಡುಬಂದಿದ್ದು ಮಡಿಕೇರಿ ತಾಲೂಕಲ್ಲಿ 12, ವಿರಾಜಪೇಟೆ ತಾಲೂಕಲ್ಲಿ 53, ಸೋಮರ್ಪೇಟೆ ತಾಲೂಕಲ್ಲಿ 43. ಜಿಲ್ಲೆಯಲ್ಲಾದ ಒಟ್ಟು ಪ್ರಕರಣಗಳ ಸಂಖ್ಯೆ 31,383. ಕಳೆದ 24 ಗಂಟೆಯಲ್ಲಿ ವಾಸಿಯಾದವರ ಸಂಖ್ಯೆ 33, ಚಿಕಿತ್ಸೆನ ಪಡಿತಾ ಇರೋ 405. ಜಿಲ್ಲೆಯಲ್ಲಿರುವ ಕಂಟೈನ್ಮೆಂಟ್ ವಲಯ 88, ಒಟ್ಟು ವಾಸಿಯಾದವರ ಸಂಖ್ಯೆ 30,586. ಇಂದಿನ ಪಾಸಿಟಿವಿಟಿ ರೇಟ್ 4.72% ಆಗುತ್ತೇಳಿ ಜಿಲ್ಲಾಧಿಕಾರಿಯವರು ತಿಳಿಸಲು. ಜೆಸಿಐ ಪೊನ್ನಂಪೇಟೆ ನಿಸರ್ಗ ಕಡೆಯಿಂದ ಬರುವ ತಿಂಗಳ 15 ಸ್ವಾತಂತ್ರ್ಯ ದಿನಾಚರಣೆಯಂದು ಬಿಟ್ಟಂಗಲ ಹತ್ತಿರದ ಕೊಳತೊಡುಲಿ 7ನೇ ವರ್ಷದ ನಿಸರ್ಗ ಜೆಸಿಸಿ ಮುಕ್ತ ಕೆಸರುಗದ್ದೆ ಕ್ರೀಡಾಕೂಟನ ಆಯೋಜನೆ ಮಾಡಲು. ಕೋವಿಡ್ ಲಸಿಕೆ ಪಡೆದವಕ್ಕೆ ಮಾತ್ರ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿಕೆ ಅವಕಾಶ ಉಂಟು. 18 ವರ್ಷದ ಮೇಲಿರುವ ಹೆಂಗಸರಿಗೆ ಮತ್ತು ಗಂಡಸರಿಗೆ ಓಟದ ಪೈಪೋಟಿ, ಹಗ್ಗ ಜಗಟ, ಹಾಗೆ ಗಂಡಸರಿಗೆ ಫುಟ್ಬಾಲ್ ಪೈಪೋಟಿ ನಡೆದಿದೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿಕೆ ಇಷ್ಟೇ ಇರುವ ಆಗಸ್ಟ್ 10ರ ಒಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಡಕತ್ತೇಳಿ ಆಯೋಜಕರು ತಿಳಿಸಲು. ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗಂದ ಶರಣರ ರಚನೆ ಮಾಡಿದ ವಚನಗೀತೆ ಹಾಡು ಹೇಳುವ ಜಂಬರ್ ನಡೆಸಿವೆ. ಪ್ರತಿ ಹಿಂಬತ್ತು 5.30 6.30 ಗಂಟೆವರೆಗೆ ಆನ್ಲೈನ್ ಮೂಲಕ ನಡೆದಿದೆ. ಹೆಸರನ್ನು ನೋಂದಾಯಿಸಿಕೊಡಿಕೆ 27 ಆಖರಿ ದಿನ ಆಗುತ್ತೇಳಿ ಬಳಗದ ಆಯೋಜಕರು ತಿಳಿಸಲು. ವಿರಾಜಪೇಟೆನ ಕಾನೂನು ಸೇವೆಗಳ ಪ್ರಾಧಿಕಾರದ ಮೆಗಾ ಲೋಕ ಅದಾಲತ್ ಜಂಬರನ ನ್ಯಾಯಾಲಯದ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದು ಇದರಲ್ಲಿ ಬಾಕಿ ಇರುವ ವ್ಯಾಜ್ಯ ಪೂರ್ವ ಪ್ರಕರಣಗ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಿದ್ದು ಹಿಂಗೆ ಬೇರೆ ಬೇರೆ ಪ್ರಕರಣಗ ಬರುವ ತಿಂಗಳ 14 ನಡೆದಿದೆ. ಆ ತಾಲೂಕಿನ ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳಕತ್ತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಯವರು ತಿಳಿಸಲು. ಮಡಿಕೇರಿ ಉಪವಿಭಾಗದ ಹೊಸ ಡಿವೈಎಸ್ಪಿ ಆಗಿ ಜೆಎಸ್ ಗಜೇಂದ್ರ ಪ್ರಸಾದ್ ಅವರು ನೇಮಕಗೊಂಡಳು. ಬಾರಿಕೆ ದಿನೇಶ್ ಅವರು ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಮೈಸೂರಿನ ಕೆಪಿಎ ಅಧಿಕಾರಿಯಾಗಿದ್ದ ಅವರನ್ನ ಈ ಜಾಗಕ್ಕೆ ನೇಮಕ ಮಾಡಳು. ನೆಲ್ಲಿಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸ್ವಸಹಾಯ ಸಂಘದ ಒಕ್ಕೂಟದ ಸದಸ್ಯರುಗಳಿಗೆ ಇಂದು ಘನತ್ಯಾಜ್ಯ ನಿರ್ವಹಣೆ ಮಾಡುವ ಬಗ್ಗೆ ಭಾರತ್ ಮಿಷನ್ ಜಿಲ್ಲಾ ಸಮಾಲೋಚಕರಾದ ಡಿಡಿ ಪೆಮ್ಮಯ್ಯ ಅವರು ಗ್ರಾಮ ಪಂಚಾಯಿತಿ ಸಭಾಬಡಲಿ ಅದರ ಬಗ್ಗೆ ಮಾಹಿತಿ ನೀಡಿದರು. ಈಗಾಗಲೇ ತೀರಿಹೋದ ಕೊಡಗರ ಗಾನ ಕೋಗಿಲೆ ತೆಳಿ ಹೆಸರನ್ನ ಪಡೆದ ಹಾಡುಗಾರ್ತಿ ತೋಲಂಡ ಪ್ರಭಾ ಚಂಗಪ್ಪ ಅವಕ್ಕೆ ಅವು ಹಾಡ್ದ ಹಾಡನೇ ಹಾಡಿ ವಿಶೇಷ ತರದ ಸಾರ್ವಜನಿಕ ಶ್ರದ್ಧಾಂಜಲಿ ಒಪ್ಪಿಸುವ ಜಂಬರ ಇದೇ 18 ಹೊತ್ತರೆ 10 ಗಂಟೆಗೆ ವಿರಾಜಪೇಟೆನ ಪುರಭವನದಲ್ಲಿ ನಡೆದಿದೆ. ಮಡಿಕೇರಿ ಕೊಯ್ನಾಡು ಮಧ್ಯೆ ಇರುವ ಮಂಗಳೂರು ರಸ್ತೆಯಲ್ಲಿ ಭೂಕುಸಿತ ಆಗೋದ್ರೊಟ್ಟಿಗೆ ಬರೆ ಜರಿತರದ ಈಗಾಗಲೇ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಭಾರೀ ಪ್ರಮಾಣದ ಲಾರಿಗೆ ಹೋಗದಂಗೆ ಜಿಲ್ಲಾಡಳಿತ ಆದೇಶನ ಇರುವ ಹಿನ್ನೆಲೆಯಲ್ಲಿ ಶಿರಾಡಿಘಾಟಿಂದ ಬರ್ತಿರುವ ವಾಹನ ತಡೆಗೆ ಶಾಸಕರಾದ ಕೆಜಿ ಬೋಪಯ್ಯ ಅವರು ಇಂದು ಫೀಲ್ಡ್ಗಿಳಿದು ವಾಹನ ಬಿಡುವ ಕೆಲಸ ಮಾಡಿದ್ರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಕೇಳುಗರೆ, 7:45 ಅರೆಭಾಷೆ ಐಸಿರಿ. ಇದರಲ್ಲಿ ಚಿನ್ನಕ್ಕನ ಕೃಷಿ ಬದುಕು ಮಾತನಾಡುತ್ತಾರೆ ಶ್ರೀಮತಿ ಬೊಬ್ಬಿರ ರಾಧಾ ಗಿರೀಶ್. ಕೇಳುಗರೆ, ನಾಳೆ ಬೆಳಿಗ್ಗೆ 7:15 ಕೊಡಗು ಲೇಖಕ ಮತ್ತು ಕಲಾವಿದರ ಬಳಗದ ಅಧ್ಯಕ್ಷರಾದ ಶ್ರೀ ಕೇಶವ ಕಾಮತ್ ಅವರೊಂದಿಗೆ ನೇರ ಸಂವಾದವಿದೆ. ವಿಷಯ ಕೋವಿಡ್ ಅವಧಿಯಲ್ಲಿ ಬಳಗದ ಚಟುವಟಿಕೆಗಳು. ನಾಪೋಕ್ಲು ಮಾರ್ಕೆಟ್ ಕೆಳಭಾಗದಲ್ಲಿರುವ ಆದಿಶಕ್ತಿ ಮಳಿಗೆಯಲ್ಲಿ ಕೃಷಿ ಯಂತ್ರೋಪಕರಣಗಳು, ಜನರೇಟರ್ ರಿಯಾಯಿತಿ ದರದಲ್ಲಿ ಲಭ್ಯ. ಸರ್ವಿಸ್ ಕೂಡ ಮಾಡಿಕೊಡಲಾಗುವುದು. ಮಾಹಿತಿಗೆ ಸಂಪರ್ಕಿಸಿ ಚೇತನ್ 9482708434. ಬೆಟ್ಟಗೇರಿ ಉದಯ ವಿದ್ಯಾಸಂಸ್ಥೆಯಲ್ಲಿ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ವಿಭಾಗಗಳಲ್ಲಿ ಪ್ರವೇಶಾತಿ ಆರಂಭವಾಗಿದೆ. ನುರಿತ ಶಿಕ್ಷಕರಿಂದ ಬೋಧನೆ, ಎಲ್ಲಾ ಸ್ಥಳಗಳಿಂದ ಶಾಲಾ ಬಸ್ ವ್ಯವಸ್ಥೆ ಇದೆ ಎಂದು ಶ್ರೀ ತಳೂರು ಎ ಕಿಶೋರ್ ಕುಮಾರ್ ಅಧ್ಯಕ್ಷರು, ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಮುಖ್ಯ ಶಿಕ್ಷಕರು ಬೆಟ್ಟಗೇರಿ ಉದಯ ವಿದ್ಯಾಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ದಕ್ಷಿಣ ಕೊಡಗಿನಲ್ಲಿಯೇ ಮೊದಲ ಬಾರಿಗೆ ವಿರಾಜಪೇಟೆಯಲ್ಲಿ ಆರಂಭವಾಗಿರುವ ಎಸ್ಆರ್ ನಾಯರಾ ಪೆಟ್ರೋಲ್ ಬಂಕ್ನಲ್ಲಿ ಗುಣಮಟ್ಟದ ಇಂಧನ, ಫ್ರೀ ನೈಟ್ರೋಜನ್ ಏರ್ ಸೇರಿದಂತೆ ಅತ್ಯುತ್ತಮ ಸೇವೆ ಲಭ್ಯ. ಭೇಟಿ ನೀಡಿ ನಾಯರಾ ಎನರ್ಜಿ, ಪಂಜರ್ಪೇಟೆ, ವಿರಾಜಪೇಟೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. 4 ದಶಕಗಳಿಂದ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿ ಸುಳ್ಯದ ನೆಹರು ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜು. ಇಲ್ಲಿ 2021-22 ಸಾಲಿಗೆ ಪ್ರಥಮ ಪಿಯು ತರಗತಿಗಳಿಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ, ವಾಣಿಜ್ಯ ವಿಭಾಗದಲ್ಲಿ ಎಸ್ಇಬಿಎ, ಸಿಇಬಿಎ, ಕಲಾ ವಿಭಾಗದಲ್ಲಿ ಎಚ್ಇಪಿಎಸ್ ಕೋರ್ಸ್ಗಳು ಲಭ್ಯವಿದ್ದು ಸಿಇಟಿ, ನೀಟ್, ಜೆಡಬ್ಲ್ಯೂಇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ತಾಲೂಕಿನಲ್ಲಿ ಎನ್ಸಿಸಿ ಘಟಕ ಹೊಂದಿರುವ ಏಕೈಕ ಕಾಲೇಜು. ಮೆಂಟರ್ ಪದ್ಧತಿಯ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಗಮನ. ಹಾಸ್ಟೆಲ್ ವ್ಯವಸ್ಥೆ, ಬಸ್ ವ್ಯವಸ್ಥೆಯೊಂದಿಗೆ ಪಿಯುಸಿ ಶಿಕ್ಷಣದ ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ಕೆವಿಜಿ ಕ್ಯಾಂಪಸ್ನಲ್ಲೇ ವಿಪುಲ ಅವಕಾಶಗಳು. ಪ್ರತಿ ವರ್ಷ ಉತ್ತಮ ಫಲಿತಾಂಶದೊಂದಿಗೆ ವಿದ್ಯಾರ್ಥಿಗಳಲ್ಲಿ ಸರ್ವಾಂಗೀಣ ವ್ಯಕ್ತಿತ್ವ ರೂಪುಗೊಳಿಸುವ ಗುರಿ ಹೊಂದಿರುವ ಸಂಸ್ಥೆ. ದಾಖಲಾತಿಗಾಗಿ ಸಂಪರ್ಕಿಸಿ 0857-233-831 ಅಥವಾ 9880887947. ಸ್ವಿಸ್ ಗೋಲ್ಡ್ ನಿಮಗಾಗಿ ತಂದಿದೆ ಅತಿನೂತನ ಫ್ಯಾಷನ್ ನ ಮದುವೆ ಚಿನ್ನಾಭರಣಗಳ ಬಹುದೊಡ್ಡ ಕಲೆಕ್ಷನ್. ಅಡ್ವಾನ್ಸ್ ಬುಕಿಂಗ್ ಮಾಡಿ. ನೀವು ಬುಕ್ ಮಾಡಿದ ದಿನದ ಬೆಲೆ ಅಥವಾ ಖರೀದಿಸುವ ದಿನದ ಬೆಲೆ ಯಾವುದು ಕಡಿಮೆ ಇರುತ್ತೋ ಆ ಬೆಲೆಯಲ್ಲಿ ಚಿನ್ನಾಭರಣ ನಿಮ್ಮದಾಗಿಸಿ. ಇನ್ನು ಇಂದು ಸುವರ್ಣ ನಿಮಿಷಗಳು ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ತಿರ, ವಿರಾಜಪೇಟೆ. ಕೋತೂರು ಗ್ರಾಮದ ಮನೆಯೊಂದರಿಂದ ಕಪ್ಪು ಮತ್ತು ಬಿಳಿ ಬಣ್ಣದ ದೇಸಿ ತಳಿಯ ಗಂಡು ಮತ್ತು ಹೆಣ್ಣು ನಾಯಿಗಳೆರಡು ತಪ್ಪಿಸಿಕೊಂಡಿವೆ. ಪ್ರಾಯ 1.5 ವರ್ಷ. ನಾಯಿಗಳ ಕುತ್ತಿಗೆಯಲ್ಲಿ ಬೆಲ್ಟ್ ಇದ್ದು ಬೊಳ್ಳ ಮತ್ತು ಮೋಮೋ ಹೆಸರಿನ ಬಿಳಿ ಗಂಡು ನಾಯಿ ಮತ್ತು ಹೆಣ್ಣು ನಾಯಿಗಳ ಬಗ್ಗೆ ಮಾಹಿತಿ ಸಿಕ್ಕಿದವರು ದಯವಿಟ್ಟು ಸಂಪರ್ಕಿಸಿ 9380-681-741. ಮಡಿಕೇರಿಯ ಕ್ವಿಕರ್ ಬಜಾರ್ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಫರ್ನಿಚರ್ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಕೆಳಗಡೆ 7:45 ಅರೆಭಾಷೆ ಐಸಿರಿ ಚಿನ್ನಕ್ಕನ ಕೃಷಿ ಬದುಕು ಈ ವಿಷಯವಾಗಿ ಮಾತನಾಡುತ್ತಾರೆ ಶ್ರೀಮತಿ ಬುಬ್ಬಿರಾ ರಾಧಾ ಗಿರೀಶ್. 8:00 ಮನದ ಮಾತು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನುದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ಬೆಂಗಳೂರು ಕೇಂದ್ರದಿಂದ. ಕೊಡಗು ಅವರ ಕ್ಯಾಟ್ ಮಾರ್ಟ್, ನಿಮ್ಮ ಮನೆಗೆ ಬೇಕಾದ ದಿನೋಪಯೋಗಿ ಸಾಮಗ್ರಿಗಳು, ದಿನಸಿ, ತರಕಾರಿ, ಮೀನು, ಮಾಂಸ ಎಲ್ಲವೂ ನಿಮ್ಮ ಕ್ಯಾಟ್ ಮಾರ್ಟ್ ಅಲ್ಲಿ ದೊರೆಯಲಿದೆ. ವಿರಾಜಪೇಟೆ, ಅಮ್ಮತ್ತಿ, ಕಕ್ಕಬ್ಬೆ, ಚಿಟ್ಟಳ್ಳಿಗಳಲ್ಲಿ ಹೊಸ ಮಾರ್ಟ್ ಸೌಲಭ್ಯ. ಅಲ್ಲದೆ ನಮ್ಮ ಉಚಿತ ಹೋಮ್ ಡೆಲಿವರಿ ಸೇವೆಗಾಗಿ ಕರೆ ಮಾಡಿ 6366-922-199. ಕೊಡಗು ಕ್ವಿಜ್, ಕೊಡಗಿನ ಇತಿಹಾಸ, ಸಂಸ್ಕೃತಿ, ಸಾಹಿತ್ಯ, ಕ್ರೀಡೆ, ರಾಜಕೀಯ, ಸೈನಿಕ ರಂಗ ಮತ್ತು ಮಾಧ್ಯಮ ಕ್ಷೇತ್ರ, ಹೀಗೆ ವಿಭಿನ್ನ ವಿಚಾರಗಳ ಕುರಿತು ರಸಪ್ರಶ್ನೆ ರೂಪದ ಪುಸ್ತಕ ಕೊಡಗು ಕ್ವಿಜ್. ಪುಸ್ತಕಕ್ಕಾಗಿ ಸಂಪರ್ಕಿಸಿ 7011998-3457. ನಿಧನ ಸುದ್ದಿ. ಗುಡ್ಲೂರು ಚೆನ್ನಂಗಿ ಗ್ರಾಮತ್ರ ಮಾಚಂಗಡ ಪೌತಿ ಚಂಗಪ್ಪ ಇಂಡ ಪೊಣ್ಣು ಪೊನ್ನಮ್ಮ ಎಂಗ ಇಂದು ಮರಣಪಟ್ಟತು. ತುಂಬದಂಡು ಬಯತ್ರ ಮಾಚಂಗಡ ಪೊನ್ನಮ್ಮ ಅಂಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 1 ಗಂಟೆಗೆ ಸ್ವಗ್ರಾಮದಲ್ಲಿ ನಡಪ. ಸೋಮರಪೇಟೆ ತಾಲೂಕು ನಾಗವಾಲ ಗ್ರಾಮದ ಪಳಂಗೋಟು ಜೋಯಪ್ಪ ಅವರು ಇಂದು ನಿಧನರಾದರು. 71 ವರ್ಷ ಪ್ರಾಯದ ಪಳಂಗೋಟು ಜೋಯಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ನಾಗವಾಲದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಸಮಾಚಾರ ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CIT ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ PU ಕಾಲೇಜ್ ಪೊನ್ನಂಪೇಟೆ. ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611555457. ಸುದ್ದಿ ಸಮಾಚಾರ ಓದಿಯನುಳ್ಳ ಕಾಳಿಮಡ ಮಮತಾಜಿನ. ಕೊಡವಡ ಚರಿತ್ರರ ಮೂಲಬೇರ್ ಆಯ್ತುಳ್ಳ ಬಾಳುಪಾಟು ಪ್ರತಿಯೊರು ಒಕ್ಕತ್ತು ಎಲ್ಲರಿಗೂ ಗೊತ್ತಿರೋಂಡು. ಪಿಂಜ ಮಿಂಜತ್ತರ ಪೀಳಿಗೆಕ್ಕೆ ಇದನ್ನು ಉಳ್ತಿ ಬಳತುಂಡು ಅನ್ನುವ ಉದ್ದೇಶತ್ ಆದ್ಯ ಆಯ್ತು ಕೊಡವಾಮೆ ಕೊಂಡಾಟ ಸಂಘಟನೆಕಾರ ಏರ್ಪಾಡು ಮಾಡಿತುಳ್ಳ ಕೊಡವ ಒಕ್ಕಡೊಕ್ಕಡ ನಡಲು ಬಾಳೋಪಾಟು ಪೈಪೋಟಿಕ್ಕೆ 60 ಒಕ್ಕತಂಡುಕಾರ ಪೆದನೊಂದಣಿ ಮಾಡಿಯಂಡಿತು. ಸಾಮಾಜಿಕ ಮಾಧ್ಯಮದ ಮೂಲಕ ನಯಾರ ನೋಟು ವ್ಯವಸ್ಥೆ ಮಾಡುವ ಸಂಘಟಕಂಗ ಅರಿಚಿಟ್ಟಿತು.